ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ವಲಯದ ಮೂಲಸೌಕರ್ಯ ಸುಧಾರಣೆಗೆ ಒತ್ತು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಿಧಾನಮಂಡಲದ ಅಧಿವೇಶನ ನಾಳೆಯಿಂದ ಆರಂಭ. ರಾಜ್ಯದ 9 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ಮುಕ್ತಾಯ. ಚಿಕ್ಕಬಳ್ಳಾಪುರ, ಮೈಸೂರು ಜಿಲ್ಲೆಯಲ್ಲಿ ಪ್ರತ್ಯೇಕ ಅಪಘಾತ, 8 ಮಂದಿ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನು ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ನೀವು ಸಹ ನಿಮ್ಮ ಹೊಲಗಳಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಹೊಲದ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾವ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಹೊಲಗಳ ಎಲ್ಲಾ ಸಮಸ್ಯೆಗಳಿಗೆ ತಕ್ಷಣವೇ ಉಪಾಯ ವಿಶೇಷಜ್ಞರು ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿ, ಹೊಲಗಳ ಸಮಸ್ಯೆಗಳಿಗೆ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ಭಾಯಿಯೋ ಎಂ ಬಹನೋ, ಮೈ ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂ. ಆಪ್ಕೋ ಮಾಲೂಮ್ ಹೋಗಾ ಕಿ ಭಾರತ ಸರ್ಕಾರ ಕೆ ಕೃಷಿ ಮಂತ್ರಾಲಯ ನೆ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾಯೆ ಚಲಾಯಿ ಹೈ, ಜಿಸ್ಮೇ ಏಕ್ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಹೈ, ಜಿಸ್ಕೆ ತಹತ್ ದಲ್ಹನ್ ಉತ್ಪನ್ನ ಬಢಾನೆ ಕೆ ಲಿಯೆ ಪೂರೇ ದೇಶ್ ಮೇ ಇಸ್ ಮಿಷನ್ ಕೋ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಕಿಸಾನೋ ಕೋ ಸಭೀ ದಲ್ಹನಿ ಫಸಲೋ ಕೆ ಬಢಿಯಾ ಬೀಜ ಖರೀದನೆ ಪರ 25 ರೂಪಯೆ ಪ್ರತಿ ಕಿಲೋ ಕಿ ದರ್ ಸೆ ಅನುದಾನ ದಿಯಾ ಜಾ ರಹಾ ಹೈ. ಯಾನಿ ಬೀಜ ಕಿ ಕೀಮತ್ ಯದಿ 75 ರೂಪಯೆ ಪ್ರತಿ ಕಿಲೋ ಹೈ ತೋ ಆಪ್ಸೆ ಸಿರ್ಫ 50 ರೂಪಯೆ ಲಿಯೆ ಜಾಯೆಂಗೆ. ನಯಿ ತಕನೀಕ್ ಸೆ ದಾಲ್ ಕಿ ಫಸಲ್ ಉಗಾನೆ ಕೆ ಲಿಯೆ 12,500 ರೂಪಯೆ ಪ್ರತಿ ಹೆಕ್ಟರ್ ತಕ್ ಕಾ ಅನುದಾನ ಭೀ ಮೋದಿ ಸರ್ಕಾರ ದೇ ರಹಿ ಹೈ. ಔರ್ ಸ್ಪೇಯರ್ ಪ್ಲಾಂಟರ್, ಥ್ರೆಸರ್, ರೋಟಾವೇಟರ್ ಜೈಸೆ ಕೃಷಿ ಯಂತ್ರೋ ಕಿ ಖರೀದ್ ಪರ್ ಭೀ ಹಮಾರಿ ಸರ್ಕಾರ ಕಿ ಓರ್ ಸೆ 50% ಕಾ ಅನುದಾನ ದಿಯಾ ಜಾ ರಹಾ ಹೈ. ಕೀಟೋ, ಫಫುಂದಿ ನಾಶಕ ದವಾಓ, ಜಿಮ್ಸಮ್ ಆದಿ ಕೆ ಖರೀದ್ ಪರ್ ಭೀ ಅನುದಾನ ದಿಯಾ ಜಾ ರಹಾ ಹೈ. ಕೃಪಯಾ ಆಪ್ ಅಪ್ನೆ ಜಿಲ್ಲಾ ಕೃಷಿ ಪದಾಧಿಕಾರಿ ಸೆ ಅವಶ್ಯ ಸಂಪರ್ಕ ಕರೆ. ಧನ್ಯವಾದ. ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ ಕೇಳಲಿದ್ದೀರಿ ಮೇಘವಾಣಿ, ಹಾಗೇನೆ ಜನಪದ ಗೀತೆಗಳು, ಕೃಷಿ ಗೀತೆಗಳು ಗ್ರಾಮಾಂತರ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿವೆ. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ, ಜನಸಹಕಾರದ ಶಕ್ತಿಯೊಂದಿಗೆ ನುಕ್ಕುತ್ತ ಮುಂದೆ ನಡೆಯೋಣ. ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ, ನಾವೆಲ್ಲ ಸೇರಿ ಏಳಿಗೆಯ ಕ್ರಾಂತಿ ಬೆಳೆಸೋಣ. ಸೂರ್ಯ ಮುದ್ರೆ ಮೂಡುವ ದೂರದ ಆನಲದಿಂದ ಬಯಲಿನ ಬರೆಗೆ ಹಿಮ ಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರಿಗೆ ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು ಹಗಲಿರುಳು ಎನ್ನದೆಯೇ ಏಕತೆಯೇ ಧರ್ಮವಾಯಿತು ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಎಲ್ಲರೂ ಮುಂದೆ ಬಂದರು ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. ರೈತ ಮಿತ್ರರೇ, ಇನ್ನು ಹವಾಮಾನ ವರದಿ ಮೇಘಮಣಿ ಕೇಳರಂತ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ತುಪ್ರಿಗಾಮ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಗೆ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ಹವಾಮಾನದ ವರದಿ ಹೇಳ್ತೇನೆ. ಈ ಹವಾಮಾನದ ವರದಿ ಪ್ರಕಾರ ತಾವುಗಳು ತಮ್ಮ ಹೊಲಗಳಲ್ಲಿ ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆಯೂ ಸಹ ಒಂದಿಷ್ಟು ಕೃಷಿ ಸಲಹೆಗಳಲ್ಲಿ ಹೇಳ ಇಷ್ಟಪಡ್ತೇನೆ. ರೈತ ಬಂದವರೇ, ನಮಗೆ ಈ ಮುಂಗಾರಿನ ಹಂಗಾಮಿನಲ್ಲಿ ಇಲ್ಲಿವರೆಗೂ ತುಂಬಾ ಒಂದು ಒಳ್ಳೆ ಮಳೆ ಆಯ್ತು. ಆದರೆ ನಮಗೆ ಆಗಸ್ಟ್ನಲ್ಲಿ ಸುಮಾರು 20-25 ದಿವಸದ ಒಂದು ಮಳೆ ಆಗಲಿಲ್ಲ. ಸೊ ಆ ಒಂದು ಸಮಯದಲ್ಲಿ ನಮ್ಮ ಬೆಳೆಗೆ ಈ ತೇವಾಂಶದ ಕೊರತೆ ತುಂಬಾ ಕಾಡಿತು. ಲಾಸ್ಟ್ ಒಂದು ವಾರದಲ್ಲಿ ನಮಗೆ ಒಂದು ಉತ್ತಮವಾದ ಮಳೆ ಬರ್ತಾ ಇದೆ. ಎಲ್ಲ ಕಡೆ ಸುಮಾರು 35-40% ಹೆಚ್ಚಿನ ಒಂದು ಮಳೆ, ಸರಾಸರಿಗಿಂತ ಹೆಚ್ಚಿನ ಮಳೆ ನಮಗೆ ದಾಖಲಾಗೈತೆ. ಹಾಗೆಯೇ ಮುಂದಿನ ಒಂದು ವಾರದಲ್ಲಿಯೂ ಸಹ ನಮಗೆ ಇನ್ನೊಂದೆರಡು ದಿವಸ, ಅಂದ್ರೆ ಇವತ್ತಿನಿಂದ ಇನ್ನೊಂದೆರಡು ದಿವಸ ನಮಗೆ ಸಾಧಾರಣದಿಂದ ಮಧ್ಯಮದವರೆಗೆ ಅಲ್ಲಲ್ಲಿ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಆಮೇಲೆ ಮತ್ತೆ ಒಂದ್ 2-3 ದಿವಸ ಈ ಮಳೆ ಒಂದು ತೀವ್ರತೆ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಮೋಡ ಕವಿದ ವಾತಾವರಣ ಮತ್ತು ಅಲ್ಲಲ್ಲಿ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದಾವೆ. ಹೀಗೆ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವುಗಳು ತಮ್ಮ ಹೊಲದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗಿದೆಯೋ, ತಾವು ಹೆಚ್ಚಿನ ಮಳೆ ಬಂದ್ರೆ ಮಳೆ ನೀರನ್ನ ಹೊರಗಡೆ ಹಾಕ್ಲಿಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಆಮೇಲೆ ಎಲ್ಲೆಲ್ಲಿ ಕಡಿಮೆ ಮಳೆ ಆಗಿದೆ ಮತ್ತೆ ಇನ್ನು ಮಳೆ ಬಂದರೆ ಆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಒಂದಿಷ್ಟು ಕ್ರಮಗಳನ್ನ ತಾವು ಅನುಸರಿಸಬೇಕಾಗುತ್ತೆ. ಆಲ್ರೆಡಿ ತಮ್ಮ ಬೆಳೆಯು ಸುಮಾರು 50-60-65 ದಿವಸದ ಒಂದು ಬೆಳೆ ಇದಾವೆ. ಹಾಗೇನೆ ಈಗ ಏನಾಗಿದೆ ಅಂದ್ರೆ, ನಮ್ಗೆ ಲಾಸ್ಟ್ ಒಂದು ವಾರದಲ್ಲಿ ಉತ್ತಮ ಮಳೆ ಬಂದಿದ್ದರಿಂದ ದೀರ್ಘಾವಧಿ ಬೆಳೆಗಳಾದ ತೊಗರಿ ಮತ್ತು ಹತ್ತಿಯಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗೊಬ್ಬರ ಹಾಕ್ಬೇಕಾಗತ್ತೆ. ಈಗ ಸೊ ಸಾರಜನಕ ಮತ್ತು ಪೊಟ್ಯಾಶ್ ಹತ್ತಿಗೆ ನಾವು ಈಗ ಗೊಬ್ಬರ ಹಾಕ್ಬೇಕಾಗತ್ತೆ. ಈ ಒಂದು ಕಾರ್ಯ ಚಟುವಟಿಕೆಗಳನ್ನ ತಾವು ಕೈಗೊಳ್ಳಬಹುದು. ಈಗ ಭತ್ತದಲ್ಲಿ ನಾವು ಏನ್ ಮಾಡ್ತೀವಿ, ಸುಮಾರು ಒಂದು ಮರಿಯೊಡೆಯುವ ಒಂದು ಹಂತ ತಲುಪೈತೆ ಆಲ್ರೆಡಿ. ಸೊ ಈ ಒಂದು ಸಮಯದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸುಮಾರು ಮೇಲುಗೊಬ್ಬರವಾಗಿ 18-20 ಕೆಜಿ ಸಾರಜನಕ, ಸುಮಾರು 45 ಕೆಜಿ ಪೊಟ್ಯಾಶ್ ಒದಗಿಸುವ ಒಂದು ಗೊಬ್ಬರವನ್ನ ನಾವು ಕೊಡ್ಬೇಕಾಗತ್ತೆ. ಗೊಬ್ಬರ ಕೊಟ್ಟ ಒಂದು 24 ಗಂಟೆಗಳ ನಂತರ ಮತ್ತೆ ನೀರಿಲ್ಲಪ್ಪ ಅಂತಂದ್ರೆ ನೀರು ಕಟ್ಬೇಕಾಗತ್ತೆ. ಹಾಗೇನೆ ಈಗ ನಮ್ಗೆ ಸೂರ್ಯಕಾಂತಿ ಬೆಳೆಯಲ್ಲಿ ಏನಾಗೈತಪ್ಪ ಅಂತಂದ್ರೆ, ಈ ಒಂದು ಬೂದು ರೋಗ ಬರುವ ಒಂದು ಸಾಧ್ಯತೆ ಇದೆ. ಆಮೇಲೆ ಬಂದೈತೆ, ಯಾಕಂದ್ರೆ ಈ ಒಂದು ಸತತವಾಗಿ ನಮಗೆ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಬರ್ತಿರುವುದರಿಂದ ಈ ಬೂದು ರೋಗ ಬರುವ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನಾವು 1 ml ಡೈಫೆನ್ಕೋನಜೋಲ್ ಅನ್ನ 25 EC ರೂಪದಲ್ಲಿ ಸಿಗ್ತೈತಿ, ಇಲ್ಲಪ್ಪ ಅಂತಂದ್ರೆ 0.5 gram ಮೈಕ್ರೋ ಬ್ಯೂಟಾನಿಲ್ ಅಂತ ಸಿಗ್ತೈತಿ. ಇದನ್ನ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಆಮೇಲೆ ಸೂರ್ಯಕಾಂತಿಯಲ್ಲಿ ಇನ್ನೊಂದೇನಂದ್ರೆ ಅಂಗಮಾರಿ ರೋಗ ಬಂದೈತಿ, ಅದಕ್ಕೆ 2 gram ಮೈಂಕೋಜಾಬ್, ಇಲ್ಲಪ್ಪ ಅಂತಂದ್ರೆ 1 ml ಹೆಕ್ಸಾಕೋನಸೋಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪರಣೆಯಾಗಿ ಕೈಗೊಳ್ಬೇಕು. ಆಮೇಲೆ ನಾವು ಪ್ರತಿ ಸಲನು ಹೇಳ್ತಾ ಇದೀವಿ, ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಏನರ ಬಂತಪ್ಪ ಅಂತಂದ್ರೆ ಆ ರೋಗ ಪೀಡಿತ ಗಿಡಗಳನ್ನ ಕಿತ್ತಿ ಸುಟ್ಟು ಹಾಕ್ಬೇಕು. ಯಾಕಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬರುವ ಸಾಧ್ಯತೆಗಳು ತುಂಬಾನೇ ಇರ್ತವೆ. ಆಮೇಲೆ ನಾವು ಮುಂಜಾಗ್ರತಾ ಕ್ರಮವಾಗಿ 0.25 ml ಇಮಿಡಾಕ್ಲೋಪೈಡ್ ಅನ್ನ ಸಿಂಪರಣೆ ಮಾಡ್ಬೇಕು. ಆಮೇಲೆ ಗೋವಿನ ಜೋಳದಲ್ಲಿ ನಾವು ಗೊಣ್ಣೆ ಹುಳು ಈ ತರ ಬಂದೈತೆ, ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಪ್ರತಿ ಲೀಟರ್ ನೀರಿಗೆ 10 ml ಕ್ಲೋರೋಫೈರಿಪಾಸ್ ಅನ್ನ ನಾವು ಬಳಸ್ಬೇಕಾಗತ್ತೆ. ಆಮೇಲೆ ಈ ಗೋವಿನ ಜೋಳದಲ್ಲಿ ಸೈನಿಕ ಹುಳು ಏನರ ಇತ್ತಪ್ಪ ಅಂತಂದ್ರೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನ ನಾವು ಯೂಸ್ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಸಹ ನಾವು ಬಳಸ್ಬಹುದು. ಅದ್ ಯಾವ್ದಪ್ಪ ಅಂತಂದ್ರೆ ಮೆಟರೈಸಿಯಂ ಅನಿಸೋಪ್ಲಿ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಮೆಟರೈಸಿಯಂ ರಿಲೇ. ಸೊ ಈ ಜೈವಿಕ ಶಿಲೀಂಧ್ರ ನಾಶಕವನ್ನು ಸಹ ನಾವು ಬಳಸಿದರೆ ಈ ಸೈನಿಕ ಹುಳುವಿನ ಬಾಧೆಯನ್ನು ನಾವು ತಡೆಗಟ್ಟಬಹುದು. ಇಲ್ಲ ರಾಸಾಯನಿಕ ಬಳಸ್ತಿದ್ರಪ್ಪ ಅಂತಂದ್ರೆ 0.4 gram ಇಮಾಮೆಕ್ಟಿನ್ ಬಂಜೋಟ್ 5 SG ರೂಪದಲ್ಲಿ ಸಿಗ್ತೈತಿ. ಇದನ್ನ ತಾವು ಸಹ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ನಾವು ಮುಂಗಾರಿನಲ್ಲಿ ಮುಖ್ಯ ಬೆಳೆ ತೊಗರಿಯಲ್ಲಿ, ಈ ತೊಗರಿ ಬೆಳೆ ಈಗ ಆಲ್ರೆಡಿ ಸುಮಾರು 50% ಹೂವಾಡು ಒಂದು ಹಂತ ತಲುಪೈತಿ. ಈ ಒಂದು ಹಂತದಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಪಲ್ಸ್ ಮ್ಯಾಜಿಕ್ ಅನ್ನ ಸಂಶೋಧನೆ ಮಾಡಿದ್ದಾರೆ. ಸೊ ಈ ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಸುಮಾರು 10 gram ಪಲ್ಸ್ ಮ್ಯಾಜಿಕ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡ್ಬೇಕಾಗತ್ತೆ. ಇದು ಒಂದ್ಸಲ ಮಾಡಿದ್ಮೇಲೆ ಮತ್ತೆ 15 ದಿವಸದ ನಂತರ ಮತ್ತೊಮ್ಮೆ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಹಾಗೇನೆ ಇನ್ನೊಂದು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ತೊಗರಿಯ ಒಂದು ಕೊಲ್ಲೆ ಅಥವಾ ರೆಂಬೆ ಏನ್ ಹೇಳ್ತೀವಲ್ಲ ಬ್ರಾಂಚಸ್, ಅದನ್ನ ಹೆಚ್ಚಿಸಲಕ್ಕೆ ಸುಮಾರು 50-50 ದಿವಸದ ಒಂದು ತೊಗರಿ ಬೆಳೆಯಲ್ಲಿ ಮೇಲ್ಭಾಗದ ಕುಡಿಯನ್ನು ನಾವು ಚೀಟ್ಬೇಕಾಗತ್ತೆ. ಸುಮಾರು 5-6 cm ನಾವು ಕುಡಿ ಚೀಟಿದ ನಂತರ ನಾವ್ ಏನ್ ಮಾಡಬೇಕು, 10 gram 19 all ಅಂತ ಹೇಳ್ತೀವಿ, 19 ಈ ಒಂದು ಸಿಂಪಡಣೆಯನ್ನು ತಾವು ಕೈಗೊಂಡ್ರೆ ಉತ್ತಮ ಇಳುವರಿ ಬರಲು ಸಹಕಾರಿ ಆಗ್ತೈತಿ. ಆಮೇಲೆ ತೊಗರಿ ಬೆಳೆಯಲ್ಲಿ ಆಲ್ರೆಡಿ ಗೊಡ್ಡು ರೋಗ ಈ ತರ ಏನರ ಬಂದಿತ್ತಪ್ಪ ಅಂತಂದ್ರೆ ಅಂತ ಗಿಡಗಳನ್ನ ಕಿತ್ತಿ ಸುಟ್ಟು ಹಾಕ್ರಿ. ಮುಂಜಾಗ್ರತಾ ಕ್ರಮವಾಗಿ 2.5 ml ಡೈಕೋಫಾಲ್ ಇಲ್ಲಾಂದ್ರೆ 1.5 ml ಆಕ್ಸಿಡೆಮೆಟಾನ್ ಮಿಥೈಲ್ ಅನ್ನ ತಾವು ಸಿಂಪಡಣೆಗೆ ಕೈಗೊಳ್ಳಬಹುದು. ರೈತ ಬಂದವರು ಈಗ ತಮ್ಮ ಹತ್ತಿ ಬೆಳೆಯುವ ಸುಮಾರು ಒಂದು 50 ದಿವಸದ ಒಂದು ಬೆಳೆ ಇದೆ, 50-55-60 ದಿವಸದ ಹತ್ತಿ ಬೆಳೆಯಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಕೆಂಪು ರೋಗ ಅಥವಾ ಇಟ್ಟಂಗಿ ರೋಗ ಈ ತರ ಎಲ್ಲ ಬರೋ ನೋಡಿದಿರಿ. ಸೊ ಈ ಒಂದು ರೋಗ ಹತೋಟಿ ಮಾಡಲು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 10 gram ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 gram 19 all ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪಡಣೆಯಾಗಿ ಮಾಡ್ಬೇಕು. ಇದು ಯಾವಾಗ ಯಾವಾಗ ಮಾಡ್ಬೇಕಂತಂದ್ರೆ ಸುಮಾರು 3 ಸಲ ಮಾಡ್ಬೇಕಾಗತ್ತೆ. ಮೊದಲನೇದು ಹೂವಾಡುವ ಹಂತದಲ್ಲಿ ಮಾಡ್ಬೇಕು, ಕಾಯಿ ಕಟ್ಟುವ ಹಂತದಲ್ಲಿ ಮಾಡ್ಬೇಕು, ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ನಾವು ಈ ಸಿಂಪಡಣೆಯಾಗಿ ಕೈಗೊಳ್ಬೇಕು. ಆಮೇಲೆ ಹತ್ತಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ನಾವು ರಸಹೀರುವ ಕೀಟಗಳ ಹಾವಳಿಯನ್ನ ನೋಡ್ತೀವಿ. ಆಮೇಲೆ ಅದರ ಜೊತೆಗೆ ಸಸ್ಯಹೇನು ಮತ್ತು ಬಿಳಿ ನೋಣದ ಬಾಧೆಯು ಬರುತ್ತೆ. ಅದರ ಒಂದು ಹತೋಟಿಗಾಗಿ ನಾವು 20 ರಂತೆ ಹಳದಿ ಬಣ್ಣದ ಒಂದು ಬಲೆಗಳನ್ನ ಉಪಯೋಗಿಸ್ಬೇಕು. ಆಮೇಲೆ ರಸಹೀರುವ ಕೀಟಗಳ ಹತೋಟಿಗಾಗಿ ನಾವು ಏನ್ ಮಾಡಬೇಕು, 0.3 gram ಪ್ಲೋನಿಕಮೈಡ್ 50 WG ರೂಪದಲ್ಲಿ ಸಿಗುತ್ತೆ, ಅಥವಾ 0.3 gram ಡೈನೋಟಿಫೊರಾನ್ ಅಂತ ಹೇಳ್ತೀವಿ 20 SG ರೂಪದಲ್ಲಿ, ಇಲ್ಲ 1 ml ಅಸ್ಟಾಮಾಫ್ರಿಡ್ ಅಂತ ಹೇಳ್ತೀವಿ, ಅಥವಾ 0.2 gram ಥೈಮೆಥಾಕ್ಸಮ್ ಅನ್ನ ತಾವು ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಹಾಗೇನೆ ಈಗ 75 ದಿವಸದ ಒಂದು ಶೇಂಗಾ ಬೆಳೆಯಲ್ಲಿ ಏನಾಗುತ್ತೆ, ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡು ಬರ್ತೈತೆ. ಸೊ ಈ ಒಂದು ಬಾಧೆಗಾಗಿ ನಾವು ಏನ್ ಮಾಡಕಪ್ಪ ಅಂತಂದ್ರೆ 0.2 gram ಇಮಾಮೆಕ್ಟಿನ್ ಬಂಜೋಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಆಮೇಲೆ ಶೇಂಗಾದಲ್ಲಿ ಸ್ಪೋಡಾಪ್ಟ್ರಾ ಕೀಟ ಅಂತ ತಾವೆಲ್ಲ ಕೇಳಿದರೆ ಈ ಒಂದು ಕೀಟದ ಹತೋಟಿಗಾಗಿ ನಾವು 4 gram ಮೆಟರೈಸಿಯಂ ರಿಲೇ ಅಥವಾ 0.2 gram ಇಮಾಮೆಕ್ಟಿನ್ ಬಂಜೋಟ್ 5 SG ಅಂತ ಹೇಳ್ತೀವಿ, ಈ ಒಂದು ರಾಸಾಯನಿಕಗಳನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯಾಗಿ ಕೈಗೊಳ್ಳಬಹುದು. ಸೊ ಹೀಗೆ ರೈತ ಬಾಂಧವರೇ ಮುಂದಿನ ಒಂದು ವಾರದಲ್ಲಿ ತಮಗೆ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಆಗುವಂತ ಸಾಧ್ಯತೆ ಇದೆ. ಹಾಗೇನೆ ಮುಂದಿನ ಒಂದು ವಾರದಲ್ಲಿ ನಮಗೆ ಮೋಡ ಕವಿದ ವಾತಾವರಣವೂ ಸಹ ಇರುವ ಒಂದು ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಾವು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಮೇಘ ಸಂದೇಶ. ಹವಾಮಾನ ವರದಿ ಕೇಳಿದಿರಿ. ಮಾಸ್ಕ್ ಧರಿಸಿ ಸಾಮಾಜಿಕ ಸೀನುವಾಗ ಅಥವಾ ಕೆಮ್ಮುವಾಗ ಮುಖಗವಸು, ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಬಳಸಿ ಇನ್ನೊಬ್ಬರಿಗೆ ಕಿರಿಕಿರಿಯಾಗುವಂತೆ ನಡೆದುಕೊಳ್ಳಬೇಡಿ. ಕೊರೋನಾ ವೈರಸ್ ಹರಡದಂತೆ ಎಚ್ಚರ ವಹಿಸಿ. ರೈತ ಮಿತ್ರರಿ, ಇನ್ನು ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಏಕ್ತಾರಿ ಪದಗಳನ್ನು ಕೇಳೋಣಂತ ಧೂಪದಾಳದ ಬಂಗಾರವ ತಳವಾರ್ ಮತ್ತು ಸಂಗಡಿಗರಿಂದ. ಆ ಮುತ್ತುಕೊಂಡೇ ನಮ್ಮ

ಧೂಪದಳದ ಬಂಗಾರವ ತಲವಾರ್ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳಿದಿರಿ. ಸ್ಥಳೀಯ ಆಡಳಿತ ಆರೋಗ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಿ ಕೊರೋನಾ ವೈರಸ್ ಸೋಂಕಿನ ಬಗ್ಗೆ ಜಾಗೃತರಾಗಿರಿ. ಹೆಚ್ಚಿನ ನೆರವಿಗೆ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ರೈತ ಮಿತ್ರರೇ, ಇನ್ನು ತುಂಬರಗುದ್ದಿಯ ಮಾರೆಪ್ಪ ದಾಸರ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳೋಣಂತ. ಪಂಜಂಬ ಶಬ್ದವು ಬರೀ ಮಾತು ಕೇಳಮ್ಮ, ಪಂಜಿ ಶಬ್ದಕ್ಕೆ ಅರ್ಥ ಬೇರಿಹುದಮ್ಮ, ಪಂಜಿ ಶಬ್ದಕ್ಕೆ ಅರ್ಥ ಬೇರಿಹುದಮ್ಮ. ನನಗೆ ಮಕ್ಕಳುಂಟು ನಾ ತಾಯಿ ಎಂದರೇನು, ನನಗೆ ಮಕ್ಕಳುಂಟು ನಾ ತಾಯಿ ಎಂದರೇನು, ಕುನ್ನಿಗಳು ಎಷ್ಟೋ ಇರಲಿ ನಾಯಿಗೆ ಗತಿಯುಂಟೆ, ಕುನ್ನಿಗಳು ಎಷ್ಟೋ ಇರಲಿ ನಾಯಿಗೆ ಗತಿಯುಂಟೆ. ತನ್ನ ಮಕ್ಕಳಂತೆ ಪರ ಮಕ್ಕಳು ನೋಡಾದವಳು, ತನ್ನ ಮಕ್ಕಳಂತೆ ಪರ ಮಕ್ಕಳು ನೋಡಾದವಳು, ಇಲ್ಲೆಲ್ತು ತಾಯಿಯವಳು ಬಂಜೆ ನೋಡಮ್ಮ, ಬಂಜಂಬ ಶಬ್ದ ಬರೀ ಮಾತು ಕೇಳಮ್ಮ, ಬಂಜಿ ಶಬ್ದಕ್ಕೆ ಅರ್ಥ ಬೇರಿಹುದಮ್ಮ, ಬಂಜಿ ಶಬ್ದಕ್ಕೆ ಅರ್ಥ ಬೇರಿಹುದಮ್ಮ. ಎತ್ತಿ ಮುದ್ದಿಸಿ ಮಲ್ಲಿ ಮಕ್ಕಳ ಹಾಡಿಸುವಂಥ, ಎತ್ತಿ ಮುದ್ದಿಸಿ ಮಲ್ಲಿ ಮಕ್ಕಳ ಹಾಡಿಸುವಂಥ, ಉತ್ತಮ ಗುಣದವಳೆ ನಿಜ ತಾಯಿ ನೋಡಮ್ಮ, ಉತ್ತಮ ಗುಣದವಳೆ ನಿಜ ತಾಯಿ ನೋಡಮ್ಮ. ಹೊಟ್ಟೆಯಲ್ಲಿ ಹುಟ್ಟಾದಿರಲು ಬಂಜೆಂದು ಬಾಳಲು ಅದೇ, ಹೊಟ್ಟೆಯಲ್ಲಿ ಹುಟ್ಟಾದಿರಲು ಬಂಜೆಂದು ಬಾಳಲು ಅದೇ, ಕೆಟ್ಟ ಮತ್ಸರ ತುಂಬಿದವಳೇ ಬಂಜೆ ನೋಡಮ್ಮ, ಕೆಟ್ಟ ಮತ್ಸರ ತುಂಬಿದವಳೇ ಬಂಜೆ ನೋಡಮ್ಮ, ಬಂಜಂಬ ಶಬ್ದವು ಬರೇ ಮಾತು ಕೇಳಮ್ಮ, ಬಂಜಿ ಶಬ್ದಕ್ಕೆ ಅರ್ಥ ಬೇರಿಹುದಮ್ಮ, ಬಂಜಿ ಶಬ್ದಕ್ಕೆ ಅರ್ಥ ಬೇರಿಹುದಮ್ಮ. ಬಡವರ ಮನೆಯಲ್ಲಿ ಹೊಟ್ಟೆ ಬಟ್ಟೆಗಿಲ್ಲದೆ, ಬಡವರ ಮನೆಯಲ್ಲಿ ಹೊಟ್ಟೆ ಬಟ್ಟೆಗಿಲ್ಲದೆ, ಎಡಬಿಡದೆ ಮಕ್ಕಳ ಬೇಡೆ ಅಳುತ್ತಿರುವಾಗ, ನೆರಮನೆಯ ಮಕ್ಕಳ ಬೇಡೆ ಅಳುತ್ತಿರುವಾಗ, ಹಿಡಿ ಅನ್ನಗೇಣು ಬಟ್ಟೆ ಕೊಡದಿರುವ ತಾಯಿ, ಹಿಡಿ ಅನ್ನಗೇಣು ಬಟ್ಟೆ ಕೊಡದಿರುವ ತಾಯಿ, ಕಡವರಿಗೂ ಜಾಗದಲ್ಲಿ ಕಟ್ಟು ಪಂಜೆ ನೋಡಮ್ಮ, ಕಡವರಿಗೂ ಜಾಗದಲ್ಲಿ ಕಟ್ಟು ಬಂಜೆ ನೋಡಮ್ಮ ಬಂಜೆಂಬ ಶಬ್ದವ ಬರೇ ಮಾತು ಕೇಳಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಪರದೇಶಿ ಮಕ್ಕಳು ಕರವೊಟ್ಟಿ ಬೇಡುವಾಗ ಪರದೇಶಿ ಮಕ್ಕಳು ಕೈಯೊಟ್ಟಿ ಬೇಡುವಾಗ ಕರುಣೆಯ ಕೈಯಿಂದ ಕೊಡುವಳೆ ಮಹಾತಾಯಿ ಕರುಣೆಯ ಕೈಯಿಂದ ಕೊಡುವಳೆ ಮಹಾತಾಯಿ ಸಿರಿ ಸಂಪತ್ತಿರಲೇನು ದಯಾ ಧರ್ಮವಿಲ್ಲದವಳೆ ಸಿರಿ ಸಂಪತ್ತಿರಲೇನು ದಯಾ ಧರ್ಮವಿಲ್ಲದವಳೆ ಬರಿ ಬಾಳ ಕಲಾಶಿನ ಹಿರೇ ಪಂಜಿ ನೋಡಮ್ಮ ಬಂಜಂಬ ಶಬ್ದ ಬರೀ ಮಾತು ಕೇಳಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಮಕ್ಕಳು ಬೇಕೆಂದು ನೂರಾರು ದೇವರಿಗೆ ಮಕ್ಕಳು ಬೇಕೆಂದು ನೂರಾರು ದೇವರಿಗೆ ಸುಕ್ಕಿಲೆ ಬೇಡಿದಾರೆ ಮಕ್ಕಳಾಗುವವೇ ಸುಕ್ಕಿಲೆ ಬೇಡಿದಾರೆ ಮಕ್ಕಳಾಗುವವೇ ಅಕ್ಕರದಿಂದಲ್ಲಿ ಪರ ಮಕ್ಕಳಾಡಿಸಲು ಅಕ್ಕರದಿಂದಲ್ಲಿ ಪರ ಮಕ್ಕಳಾಡಿಸಲು ಮುಕ್ಕಣ್ಣ ಮಗನಾಗಿ ಜನಿಸುವನು ನೋಡಮ್ಮ ಮುಕ್ಕಣ್ಣ ಮಗನಾಗಿ ಜನಿಸುವನು ನೋಡಮ್ಮ ಬಂಜಂಬ ಶಬ್ದವ ಬರೀ ಮಾತು ಕೇಳಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಜಗದ ಮಕ್ಕಳೆಲ್ಲ ನನ್ನವೆಂಬುದು ತಿಳಿದು ಜಗದ ಮಕ್ಕಳೆಲ್ಲ ನನ್ನವೆಂಬುದು ತಿಳಿದು ನಗುತ ಪಾಲನ ಗೈರ ಭಾಗ್ಯದ ತಾಯಿಗೆ ನಗುತ ಪಾಲನ ಗೈರ ಭಾಗ್ಯದ ತಾಯಿಗೆ ಜಗದಂಬ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅವರು ಜಗದಂಬ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅವರು ಜಗವಲ್ಲ ಮನ್ನಿಸಿ ಪೂಜೆಗೈಯೋವರು ಜಗವಲ್ಲ ಮನ್ನಿಸಿ ಪೂಜೆಗೈಯೋವರು ಬಂಜಂಬ ಶಬ್ದವ ಬರೀ ಮಾತು ಕೇಳಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ಬಂಜಿ ಶಬ್ದಕ್ಕೆ ಅರ್ಥ ಬೇರಿ ಹೂದಮ್ಮ ತುಂಬರಗುದ್ದಿಯ ಮಾರೆಪ್ಪ ದಾಸರ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳ್ತಾ ಇದ್ದೀರಿ. ಕೋವಿಡ್ ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ತುಂಬರಬುದ್ದಿಯ ಮಾರಪ್ಪ ದಾಸರ್ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ. ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದೇ. ತೂಗುತ್ತಾರ ನೋಡು ಜೋಕಾಲಿ ನಾದ ಬ್ರಹ್ಮಾನಲ್ಲದಲ್ಲಿ, ತೂಗುತ್ತಾರ ನೋಡು ಜೋಕಾಲಿ ನಾದ ಬ್ರಹ್ಮಾನಂದದಲ್ಲಿ, ರಂಗಮಂಟಪ ಮಧ್ಯದಲ್ಲಿ ಕಂಗಳ ಮಹಲಿಂಗನಲ್ಲಿ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದೇ. ಆರು ಚಕ್ರಕ್ಕೆ ಕಟ್ಟಿ ಜೋಕಾಲಿ ಏರಿ ನೀನು ತಗಿಯೋ ಕೀಲಿ, ಆರು ಚಕ್ರಕ್ಕೆ ಕಟ್ಟಿ ಜೋಕಾಲಿ ಏರಿ ನೀನು ತಗಿಯೋ ಕೀಲಿ, ಏರಿ ನೀನು ತಗಿಯೋ ಕೀಲಿ ಮಿರಿದ ಉಲ್ಮನಿ ಕಾಣುವದಲ್ಲಿ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದೇ. ಜೋಕಾಲಿ ಎಂಬುವ ಜೋಲಿಯ ಹಿಡಿದು ನವದ್ವಾರ ಎಂಬ ಸೂತ್ರವ ಬಿಗಿದು, ಜೋಕಾಲಿ ಎಂಬುವ ಜೋಲಿಯ ಹಿಡಿದು ನವದ್ವಾರ ಎಂಬ ಸೂತ್ರವ ಬಿಗಿದು, ಚಿತ್ತ ಎಂಬುವ ಚಿಣಿಯವ ಬಿಗಿದು, ಚಿತ್ತ ಎಂಬುವ ಚಿಣಿಯವ ಬಿಗಿದು ಭಕ್ತಿ ಎಂಬುವ ಮಿಣಿಯವ ಹಿಡಿದು, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದೇ. ಎಲ್ಲ ಜೋಕಾಲಿ ತನ್ನೊಳಗಲ್ಲಿ ಕಾಶಲಕ್ಷ ಈಶಾನಲ್ಲಿ, ಎಲ್ಲ ಜೋಕಾಲಿ ತನ್ನೊಳಗಲ್ಲಿ ಕಾಶಲಕ್ಷ ಈಶಾನಲ್ಲಿ, ಹಸಲು ಮಾಡಿ ಕೋಮರಸೀನಲ್ಲಿ, ಹಸಲು ಮಾಡಿ ಕೋಮರಸೀನಲ್ಲಿ ಗುರು ಸಿದ್ಧ ಮಹಲಿಂಗನಲ್ಲಿ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದಿಂದ, ತೂಗುತ್ತಾರ ನೋಡು ಜೋಕಾಲಿ ಸದ್ಗುರುವಿನ ದಯದೇ. ತೂಗುತ್ತಾರ ನೋಡು ಜೋಕಾಲಿ ನಾದ ಬ್ರಹ್ಮಾನಂದದಲ್ಲಿ,